ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ मौसम की बरखा हो कीड़ा लगे ಮಹಿಳಾ ದಿನ ಆಚರಿಸಲಾಗುತ್ತದೆ. ಇದು ಮಹಿಳೆಯರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಹಾಗೂ ಇದ್ದಾಳೆ. ಇವತ್ತು ಮಹಿಳೆ ಉತ್ತಮ ಶಿಕ್ಷಣ ಪಡೆಯುತ್ತಿದ್ದಾಳೆ. ಮನೆ ಒಳಗೆ ಮಾತ್ರವೇ ಅಲ್ಲ, ಹೊರ ಜಗತ್ತಿನ ಅರಿವು ಆಕೆಗೆ ಇದೆ. ಯಾರನ್ನು ಹೇಗೆ